ಏ ಮೋಸದಿಂದ ಮಲ್ಲ ಸರ್ಜ ಘಾಸಿಯಾಗಿ ಹೋದನಪ್ಪ, ಆಸೆ ಉಳಿಯಲಿಲ್ಲ ಅವ ಬದುಕುವುದಕ್ಕೆ, ಆಸೆ ಉಳಿಯಲಿಲ್ಲ ಅವ ಬದುಕುವುದಕ್ಕೆ, ಅರ್ಧ ಅಂಗ ಕಳೆದುಕೊಂಡ ಅರ್ಧ ಅಂಗಿ ಚೆನ್ನಮ್ಮ, ಅರ್ಧ ಆಸೆ ಪುಟ್ಟ ಪೂರ ಮಾಡುವುದಕ್ಕೆ ಪತಿ ಕೂಡುವುದಕ್ಕೆ. ಏ ದಿಟ್ಟತನದ ಕಿತ್ತು ರಾಣಿ ಒಟ್ಟುಗೂಡಿಸಿ ಎಲ್ಲ ಜನಕ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ, ನೋಡ್ರಿ ಪಟ್ಟಗಟ್ಟಿದಾಳೋ ಮರಡಿ ಶಿವಲಿಂಗಪ್ಪಗ. ಏ ಗಂಡನ ಶಕ್ತಿ ನೆನೆಸ್ಯಾಳ, ಗಂಡ ವೇಷ ಧರಿಸ್ಯಾಳ, ಭಂಡರಾದ ಬ್ರಿಟಿಷರ ಚಂಡಿ ಆಡೋದಕ್ಕ ಹೌದು ನಾಶ ಮಾಡಕ. ಏ ಪಿತ್ತ ನೆತ್ತಿಗೇರಿ ತಾಯಿ ಕತ್ತಿ ಕವಚ ಧರಿಸಿದಾಳೋ, ಹತ್ತಿದಾಳೋ ಬತ್ತಲ ಗುದ್ರಿ ಛಲ ಹಿಡಿದು, ಹತ್ತಿದಾಳೋ ಬತ್ತಲ ಗುದ್ರಿ ಛಲ ಹಿಡಿದು, ಗುಡುಗು ಸಿಡಿದು ಹೊಡೆದಂಗಾಯ್ತು ನಡುಗತಾವ ಭೂಮಿ ಎಲ್ಲ, ಸಿಡಿದು ಬಿತ್ತೋ ಚಾಕ್ರೆ ರುಂಡ ಭೂಮಿ ಮ್ಯಾಗ ಕುದುರಿ ಕಾಲಾಗ. ಏ ಚಂದ ಮಾಡಿ ರುಂಡ ವೈದು ಅಂದದಿಂದ ಕಟ್ಟಿದಾರೆ, ಒಂದೇ ಸವನ ನಗತೈತಪ್ಪ ಅಗಸಿ ಬಾಗಿಲ, ಒಂದೇ ಸವನೇ ನಗತೈತಪ್ಪ ಅಗಸಿ ಬಾಗಿಲ. ಸೆರೆ ಸಿಕ್ಕ ಜನರೆಲ್ಲ ಕೊರತಿ ಇಲ್ದ ಸಾಕಿದವಳ, ಮರ್ತಿದಾಗ ಮಕ್ಕಳಾಗಿ ತಾಯಿಯಾಗಿ ಹೌದು ಹಿತವಾಗಿ. ಸೆರೆ ಸಿಕ್ಕ ಜನರೆಲ್ಲ ಕೊರತಿ ಇಲ್ದ ಸಾಕಿದಾಳ, ಮರ್ತಿದಾಗ ಮಕ್ಕಳಿಗೆಲ್ಲ ತಾಯಿಯಾಗಿ ಹೌದು ಹಿತವಾಗಿ. ಜವನರಾದ ನೀವೆಲ್ಲ ಜವಾಬ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಹೌದು ಏನು ಮಾಡಿವಿ. ಏ ಸಿಟ್ಟಿಗೆದ್ದ ಹೊಟ್ಟಿ ಕಿತ್ತು ಕೊಟ್ಟಿ ಕೆಂಪು ಮೊಸಡಿ ಜಾನ, ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜಾನಕ, ನೋಡ್ರಿ ಕೆಟ್ಟ ಆಸೆ ಹಚ್ಚಿದಾರೋ ನಮ್ಮ ಜಾನಕ. ಉಂಡಮಾನಿ ಗಾಳ ಎಣಸು ಭಂಡ ಜಾನ ಕೂಡಿಕೊಂಡು, ಉಂಡಿ ಆಸೆಗಾಗಿ ಬಲಿ ಬಿದ್ದೈತಿ ಬಲ ಮುರಿದೈತಿ. ಯುದ್ಧ ನಡೆದ ವೇಳೆದಾಗ ಕುದ್ದಲಿಗೇಡಿ ಜಾನ ಕೂಡಿ ಮದ್ದಿಗ್ಲದ್ದಿ ಬೆರೆಸಿದಾರ ಸುದ್ದಿ ಇಲ್ದಂಗೆ. ಯುದ್ಧ ನಡೆದ ವೇಳೆದಾಗ ಕುದ್ದಲಿಗೇಡಿ ಜಾನ ಕೂಡಿ ಮದ್ದಿಗ್ಲದ್ದಿ ಬೆರೆಸಿದಾರ ಸುದ್ದಿ ಇಲ್ದಂಗೆ. ಬಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗವ ಎಲ್ಲರ ಕಣ್ಣು, ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿ ಮೋಸವಾಗಿತ್ತು. ಬಿದ್ದು ಕಿತ್ತು ಹಾಳಾಯ್ತು ಅದ್ದಿಯಾಗವ ಎಲ್ಲರ ಕಣ್ಣು, ಸುದ್ದಿ ಕೇಳಿದಾರೋ ಜನ ಸೆರೆ ಸಿಕ್ಕಿದ್ದು ತಾಯಿಗೆ ಮೋಸವಾಗಿತ್ತು. ಏ ಜವನರಾದ ನೀವೆಲ್ಲ ಜವಾಬ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡಿವಿ, ಈ ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಹೌದು ಏನು ಮಾಡಿವಿ. ಏ ಗಂಡುಗಾಲಿ ರಾಯಣ್ಣ ಉಂಡಮಾನಿ ಋಣಕ್ಕಾಗಿ ಗಂಡಸಾಗಿ ಹೇಳತಾನ ತಾಯಿ ಚೆನ್ನಮ್ಮಗೆ, ಗಂಡುಗಾಲಿ ರಾಯಣ್ಣ ಉಂಡಮಾನಿ ಋಣಕ್ಕಾಗಿ ಗಂಡಸಾಗಿ ಹೇಳತಾನ ತಾಯಿ ಚೆನ್ನಮ್ಮಗೆ. ಜೀವ ವೀರು ತನಕ ತಾಯಿ ಕಾಯ್ತೀನಿ ನಿನ್ನ ಮಾನ ಸಾಯ್ತೀನಿ, ತಾಯಿ ಪಾದ ಸೇವೆ ಮಾಡಿ ಹಾರು ಧ್ವಜ ನೋಡಿ. ಜೀವ ವೀರು ತನಕ ತಾಯಿ ಕಾಯ್ತೀನಿ ನಿಮ್ಮ ಮಾನ ಕಾಯ್ತೀನಿ, ತಾಯಿ ಪಾದ ಸೇವೆ ಮಾಡಿ ಹೌದು ಧ್ವಜ ನೋಡಿ. ವೀರರಾಣಿ ಚೆನ್ನಮ್ಮಗ ಧೀರನಾದ ರಾಯಣ್ಣನ ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ, ವೀರರಾಣಿ ಚೆನ್ನಮ್ಮಗ ಧೀರನಾಗ ರಾಯಣ್ಣ ಮಾರಿ ನೋಡಿ ಮರಗತಾಳ ಬಂದಿ ಖಾನ್ಯಾಗ. ಕಿತ್ತೂರ ಕೋಟಿ ಮ್ಯಾಗ ಧ್ವಜ ಮತ್ತೆ ಹಾರ್ತವೆಂದು ಮರ್ತಗೈದೆದಾಳೋ ರಾಣಿ ಆಸೆ ಮಾಡಿ ಹೌದು ನಾಂದೆ ಹಾಡಿ. ಕಿತ್ತೂರ್ ಕೋಟಿ ಮ್ಯಾಗ ಧ್ವಜ ಮತ್ತೆ ಹಾರ್ತವೆಂದು ಮರ್ತಗೈದೆದಾಳೋ ರಾಣಿ ಆಸೆ ಮಾಡಿ ಹೌದು ನಾಂದಿ ಹಾಡಿ. ಏ ಕನ್ನಡಿಗರ ವೀರ ಮಹಿಳೆ ಮುನ್ನಿಡಬಾರದು ಇಟ್ಟಳಪ್ಪ 300 ವರ್ಷದ ಮ್ಯಾಗ ಪಡೆದ ಸ್ವಾತಂತ್ರ್ಯ, ಕನ್ನಡಿಗರ ವೀರ ಮಹಿಳೆ ಮುನ್ನಡಬಾರದು ಇಟ್ಟಳಪ್ಪ 300 ವರ್ಷ ಮ್ಯಾಗ ಪಡೆದ ಸ್ವಾತಂತ್ರ್ಯ. ಸ್ವರ್ಗದಾಗ ನಿಂತುಕೊಂಡು ಸವಾಲ್ ಮಾಡ್ತಾಳ ತಾಯಿ ಜವಾಬ್ ಕೊಡ್ರಿ ಜೋರಿನಿಂದ ಮಕ್ಕಳಾಗಿ ಹೌದು ವೀರರಾಗಿ. ಜಗದಾಗ ಏ ಜವನರಾಗಿ ನೀವೆಲ್ಲ ಜವಾಬ್ ಕೊಡ್ರಿ ತಾಯಿಗೆ, ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಹೌದು ಏನು ಮಾಡಿವಿ. ಜಗದಾಗ ಹುಟ್ಟಿ ಬಂದು ಏನು ಮಾಡ್ತೀವಿ, ಹೌದು ಏನು ಮಾಡಿವಿ, ಹೌದು ಏನು ಮಾಡ್ತೀವಿ, ಹೌದು ಏನು ಮಾಡಿವಿ. ಏ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವನ ಮಣ್ಣ, ಏ ಬಡವರ ಮನೆಯಾಗ ಬಂಟ ಹುಟ್ಟಿದಾನೋ ಎಂಥವನ ಮಣ್ಣ. ಹಿಡ್ದ ಹಠ ಬಿಡಲಿಲ್ಲ ಕಡಿತನ ಸಂಗೊಳ್ಳಿ ರಾಯಣ್ಣ, ಬಡವರ ಮನೆಯಾಗ ಬಂಟ ಹುಟ್ಟಿದ ಎಂಥವನ ಮಣ್ಣ. ಏ ಬಾಳಪ್ಪ ಕುಲಕರ್ಣಿ ಕೈಯಾಗ ಮಾಡುತ್ತಿದ್ದ ಸರ್ಕಾರಿ ಚಾಕರಿನ, ಹಳ್ಳದಾಗ ಒಂದು ದಿನ ಜಳಕಕ್ಕ ಹೋದಾಗ ಹತ್ತಿ ತೊಳ್ಳ ಕದನ, ಕಳೆದ ಪಂಜಿಯ ಒಗಿ ಅಂತ ಹೇಳಿದ್ದ ರಾಯಣ್ಣಗ ಬಾಳಣ್ಣ, ಬಡವರ ಮನೆಯಾಗ ಭಂಟ ಹುಟ್ಟಿದಾನ ಎಂಥವ ನಮ್ಮಣ್ಣ. ಏ ಬಿಟ್ಟ ಪಂಜಿಯನ್ನ